ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ತಾವೆಲ್ಲ ಮುಂಗಾರಿನ ಸಲುವಾಗಿ ಕಾಯ್ತಾ ಇದ್ದೀರಿ. ಈಗಾಗಲೇ ನಾವು ತಮಗ ಈ ಬಗ್ಗೆ ಹೇಳಿದ್ದೀವಿ, ಯಾವಾಗ ಮುಂಗಾರು ಕೇರಳಕ್ಕೆ ಆಗಮನ ಆಗ್ತಾ ಇದೆ, ಮತ್ತ ಆ ನಂತರ ನಮ್ಮ ಕರ್ನಾಟಕಕ್ಕೆ ಯಾವಾಗ ಆಗಮನ ಆಗಬಹುದು ಅನ್ನೋದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ. ಕೆಲವೇ ದಿನಗಳಲ್ಲಿ ಭಾರತೀಯ ಹವಾಮಾನ ಇಲಾಖೆಯವರು ಈ ಬಗ್ಗೆ ನಮಗೆ ಸೂಚನೆ ಕೊಡ್ತಾರ, ಆ ನಂತರ ನಾವು ತಮಗ ಅದನ್ನ ತಿಳಿಸ್ತಾ ಇದ್ದೀವಿ. ಈಗಾಗಲೇ ತಮಗ ತಿಳಿಸಿದಂಗ ಈ ಸಲದ ಮುಂಗಾರು ಜೂನ್ 4 ತನಕ ಕೇರಳಕ್ಕೆ ಬರ್ತದ ಅನ್ನುವಂತಹ ಮಾತನ್ನ ತಮಗ ನಾವು ತಿಳಿಸಿದ್ದೀವಿ. ಇದರೊಳಗ 4 ಏರುಪೇರು ಆಗಬಹುದು ಅನ್ನುವಂತಹ ಮಾತು ಕೂಡ ಅದ. 4 ಈ ಕಡೆ 4 ಆ ಕಡೆ, ಹಿಂಗಾಗಿ ಜೂನ್ 8 ತನಕನು ಮುಂಗಾರು ಕೇರಳ ತೀರಕ್ಕೆ ಬರುವಂತಹ ಸಾಧ್ಯತೆಗಳು ಅದಾವ ಅನ್ನುವಂತಹ ಒಂದು ವಿಷಯ ಇಲ್ಲಿ ತಾವು ಗಮನಿಸಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ಇನ್ನು ನಮ್ಮ ಮುಂದಿರುವಂತಹ ವಾರ ಅಂದ್ರ ಬುಧವಾರ May 31 ಬರುವ ಮಂಗಳವಾರ June 6 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ನೋಡೋಣ. ಸ್ಥೂಲವಾಗಿ ಹೇಳುವುದಾಯ್ತಪ್ಪಾ ಅಂತಂದ್ರ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಈ ವಾರ ಮಿಶ್ರ ವಾತಾವರಣ ಇರಬಹುದಾಗಿದೆ. ಇಲ್ಲಿ ಒಂದು ವಾರದೊಳಗೆ ನಾವು ಕರೆಕ್ಟ್ ಆಗಿ 2 ಭಾಗಗಳನ್ನ ಮಾಡಬಹುದು. ಶನಿವಾರ ತನಕ ಒಂದು ಸನ್ನಿವೇಶ, ಆಮೇಲೆ ರವಿವಾರದ ನಂತರ ಮಂಗಳವಾರ ತನಕ ಒಂದು ಸನ್ನಿವೇಶ. ಮೊದಲಿನ 4 ಬುಧವಾರ May 31 ಶನಿವಾರ June 3 ತನಕ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಆಮೇಲೆ ರವಿವಾರ 4 ಜೂನ್ ಹಿಡ್ಕೊಂಡು ಮಂಗಳವಾರ 6 ಜೂನ್ ತನಕ 3 ಅಲ್ಲಲ್ಲಿ ರವಿವಾರ June 4 ಬರುವ ಮಂಗಳವಾರ June 6 ತನಕ ಏನು 3 ಅವಧಿಯಾದ ಈ 3 ಮಳೆ ಸನ್ನಿವೇಶ ಇರಬಹುದಾಗಿದೆ. 4 ಒಣ ವಾತಾವರಣ, ಆಮೇಲೆ 3 ಮಳೆಯ ವಾತಾವರಣವನ್ನ ನಾವು ಈ ವಾರ ನೋಡಬಹುದು. ಮೊದಲಿನ 4 ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆ, ಈ 2 ಜಿಲ್ಲೆಗಳನ್ನು ಹೊರತುಪಡಿಸಿ 4 ಮಳೆಯಾಗುವಂತಹ ಸಾಧ್ಯತೆಗಳು %10. ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆ ಒಳಗೆ ಬುಧವಾರ 31 ಅಲ್ಲದೆ ಗುರುವಾರ June 1 ಮಳೆಯಾಗುವಂತಹ ಸಾಧ್ಯತೆಗಳು %25 ಅದಾವ ಅಂತ ಹೇಳಿ ತಿಳಿದು ಬರ್ತದ. ಉಳಿದ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು %10. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರ ಈಗಾಗಲೇ ಹೇಳದಂಗ ಎಲ್ಲಾ ಜಿಲ್ಲೆಗಳಲ್ಲಿ ಈ 4 ಒಣ ವಾತಾವರಣ ಇರ್ತದೆ. ಆದ್ರೆ ಕೊಪ್ಪಳ ಜಿಲ್ಲೆ ಒಳಗೆ ಮತ್ತು ಬಳ್ಳಾರಿ ಜಿಲ್ಲೆ ಒಳಗೆ ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಇದನ್ನಷ್ಟು ಬಿಟ್ಟರೆ ಸಂಪೂರ್ಣವಾಗಿ ಒಣ ವಾತಾವರಣ ಇರ್ತದೆ ಮತ್ತು ಮೋಡಗಳು ಬಿಸಿಲಿನ ಕಣ್ಣ ಮೋಚಾಲೆ ಅಂತೂ ಈ 4 ಇದ್ದೇ ಇರ್ತದೆ. ಇನ್ನು ರವಿವಾರ June 4 ಮಂಗಳವಾರ June 6 ತನಕ ಏನು 3 ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ವಾತಾವರಣ ಇರ್ತದೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಈ ಸಮಯದೊಳಗೆ ಮಾಡಬಹುದು. ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಾಮಾನ್ಯ ಅನ್ನುವಂತಹ ಒಂದು ವಿಚಾರ ಗಮನಿಸಬೇಕು. ಇದು ಇಷ್ಟು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಅಥವಾ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 31 ಹಿಡ್ಕೊಂಡು ಶನಿವಾರ, ಕಲಬುರಗಿ ಜಿಲ್ಲೆ ಒಳಗೆ ಮೊದಲಿನ 4 ಬುಧವಾರ May 31 ಶನಿವಾರ June 3 ತನಕ ಮಳೆಯಾಗುವಂತಹ ಸಾಧ್ಯತೆಗಳು %10. ಒಣ ವಾತಾವರಣ ಇರಬಹುದಾಗಿದೆ. ರವಿವಾರ 4 ಮಂಗಳವಾರ 6 ಮಳೆಯಾಗುವಂತಹ ಸಾಧ್ಯತೆಗಳು %30-35. ರವಿವಾರ June 4 ಮಂಗಳವಾರ June 6 ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ 30-35%, ಗರಿಷ್ಠ ತಾಪಮಾನ 39-40°C ಇರಬಹುದಾಗಿದೆ, ಕನಿಷ್ಠ ತಾಪಮಾನ 27-28°C. ಬೀದರ್ ಜಿಲ್ಲೆ ಒಳಗ ಮೊದಲಿನ 4 ದಿನಗಳು ಬುಧವಾರ ಮೇ 31 ಶನಿವಾರ 3 ತಾರೀಕಿನ ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ 10%. ಈ 4 ದಿನಗಳು ಒಣ ವಾತಾವರಣ ಇರಬಹುದಾಗಿದೆ. ರವಿವಾರ ಜೂನ್ 4 ಮಂಗಳವಾರ ಜೂನ್ 6 ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ 25%. ಗರಿಷ್ಠ ತಾಪಮಾನ 39-40°C, ಕನಿಷ್ಠ ತಾಪಮಾನ 27-28°C ಇರಬಹುದಾಗಿದೆ. ರಾಯಚೂರು ಜಿಲ್ಲೆ ಒಳಗ ಮೊದಲಿನ 4 ದಿನಗಳು ಮೇ 31 ಬುಧವಾರದಿಂದ ಶನಿವಾರ ಜೂನ್ 3 ತನಕ ಈ 4 ದಿನಗಳಲ್ಲಿ ಒಣ ವಾತಾವರಣ ಇರುತ್ತದೆ, ಮಳೆಯ ಸಾಧ್ಯತೆಗಳು ಶೇಕಡಾ 10%. ರವಿವಾರ 4 ತಾರೀಕಿನಿಂದ ಮಂಗಳವಾರ 6 ತಾರೀಕಿನ ತನಕ ಮಳೆಯ ಸಾಧ್ಯತೆಗಳು ಶೇಕಡಾ 35%. ಗರಿಷ್ಠ ತಾಪಮಾನ 40-41°C, ಕನಿಷ್ಠ ತಾಪಮಾನ 27-28°C. ವಿಜಯಪುರ ಜಿಲ್ಲೆ ಒಳಗ ಬುಧವಾರ ಮೇ 31 ಶನಿವಾರ ಜೂನ್ 3 ತಾರೀಕಿನ ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ 10%. ಒಣ ವಾತಾವರಣ ಇರಬಹುದು. ಆಮೇಲೆ ರವಿವಾರ ಜೂನ್ 4 ಮಂಗಳವಾರ ಜೂನ್ 6 ತನಕ ಶೇಕಡಾ 50% ಅನ್ನುವಂತಹ ಸೂಚನೆ ಅದ. ಗರಿಷ್ಠ ತಾಪಮಾನ 39-40°C, ಕನಿಷ್ಠ ತಾಪಮಾನ 25-26°C ಇರಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗ ಮೊದಲಿನ 2 ದಿವಸಗಳು ಬುಧವಾರ ಮೇ 31 ಮತ್ತು ಜೂನ್ 1 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 25%. ಶುಕ್ರವಾರ 2, ಶನಿವಾರ 3 ಈ 2 ದಿವಸ ಶೇಕಡಾ 10%. ರವಿವಾರ 4 ಜೂನ್ ಹಿಡ್ಕೊಂಡು ಮಂಗಳವಾರ 6 ಜೂನ್ ತನಕ ಶೇಕಡಾ 55% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ, ಗುರುವಾರ ಮತ್ತು ರವಿವಾರ 4 ತಾರೀಕಿನಿಂದ ಮಂಗಳವಾರ 6 ತಾರೀಕಿನ ತನಕ 5 ದಿನಗಳವರೆಗೆ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಶುಕ್ರವಾರ 2 ಮತ್ತು ಶನಿವಾರ 3 ಈ 2 ದಿವಸ ಒಣ ವಾತಾವರಣ ಇರಬಹುದಾಗಿದೆ. ಗರಿಷ್ಠ ತಾಪಮಾನ 38-39°C, ಕನಿಷ್ಠ ತಾಪಮಾನ 24-25°C. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ ಮೇ 31 ಶನಿವಾರ 3 ತಾರೀಕಿನ ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ 10%. ರವಿವಾರ ಜೂನ್ 4 ಮಂಗಳವಾರ ಜೂನ್ 6 ತನಕ ಶೇಕಡಾ 40-45% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ಗರಿಷ್ಠ ತಾಪಮಾನ 39-40°C ಇರಬಹುದು, ಕನಿಷ್ಠ ತಾಪಮಾನ 27-28°C. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ ಮೇ 31, ಗುರುವಾರ 1, ಅಲ್ಲದೆ ಶನಿವಾರ 3 ತಾರೀಕು ಜೂನ್ ಈ 3 ದಿವಸ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ 25%. ಶುಕ್ರವಾರ 2 ತಾರೀಕು 10, ರವಿವಾರ ಜೂನ್ 4 ಮಂಗಳವಾರ ಜೂನ್ 6 ತನಕ ಶೇಕಡಾ 50% ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗ ಮೊದಲಿನ 4 ದಿನಗಳು ಒಣ ವಾತಾವರಣ ಇರ್ತದ. ಮೋಡಗಳ ಪ್ರಮಾಣ ಏನದ ಬಳ್ಳಾರಿ ಜಿಲ್ಲೆ ಒಳಗ ಹೆಚ್ಚಿಗೆ ಇರ್ತದ ಅನ್ನೋದನ್ನ ಗಮನಿಸಬೇಕು. ರವಿವಾರ 4 ತಾರೀಕಿನಿಂದ ಮಂಗಳವಾರ 6 ತಾರೀಕಿನ ತನಕ ಮಳೆಯ ಸನ್ನಿವೇಶ ಇರ್ತದ ಬಳ್ಳಾರಿ ಜಿಲ್ಲೆ ಒಳಗ. ಗರಿಷ್ಠ ತಾಪಮಾನ 39-40°C, ಕನಿಷ್ಠ ತಾಪಮಾನ 25-26°C. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ ಮೇ 31 ಶನಿವಾರ 3 ತಾರೀಕಿನ ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ 10%. ರವಿವಾರ ಜೂನ್ 4 ಮಂಗಳವಾರ ಜೂನ್ 6 ತನಕ ಶೇಕಡಾ 60-65% ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ಮೊದಲಿನ 4 ದಿನಗಳು ಒಣ ವಾತಾವರಣ, ಆಮೇಲೆ ಮಳೆಯಾಗುವಂತಹ ಸಾಧ್ಯತೆಗಳು ರವಿವಾರ 4 ಮಂಗಳವಾರ 6 ತಾರೀಕಿನ ತನಕ ಇರಬಹುದಾಗಿದೆ. ಗರಿಷ್ಠ ತಾಪಮಾನ 39-40°C, ಕನಿಷ್ಠ ತಾಪಮಾನ 25-26°C ಇರಬಹುದು. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ ಮೇ 31 ಶನಿವಾರ ಜೂನ್ 3 ತಾರೀಕಿನ ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ 10%. ಅಂದ್ರ ಈ 4 ದಿನಗಳು ಸೊಲ್ಲಾಪುರ ಜಿಲ್ಲೆ ಒಳಗ ಒಣ ವಾತಾವರಣ ಇರ್ತದ. ರವಿವಾರ ಜೂನ್ 4 ಮಂಗಳವಾರ ಜೂನ್ 6 ತನಕ ಮಳೆಯ ಸಾಧ್ಯತೆಗಳು ಶೇಕಡಾ 40%. ಗರಿಷ್ಠ ತಾಪಮಾನ 40-41°C, ಕನಿಷ್ಠ ತಾಪಮಾನ 28-29°C. ಜೈರಾಬಾದ್ ತಾಲೂಕಿನೊಳಗ ಮೊದಲಿನ 4 ದಿನಗಳು ಮೇ 31 ಬುಧವಾರ ಶನಿವಾರ ಜೂನ್ 3 ತನಕ ಮಳೆಯ ಸಾಧ್ಯತೆಗಳು ಶೇಕಡಾ 10%. ಒಣ ವಾತಾವರಣ. ರವಿವಾರ ಜೂನ್ 4 ಮಂಗಳವಾರ ಜೂನ್ 6 ತನಕ ಶೇಕಡಾ 30% ಅನ್ನುವಂತಹ ಸೂಚನೆ ಅದ. ಈ 3 ದಿವಸ ಮಳೆಯ ಸನ್ನಿವೇಶ ಜೈರಾಬಾದ್ ತಾಲೂಕಿನೊಳಗ ಇರ್ತದೆ. ಗರಿಷ್ಠ ತಾಪಮಾನ 39-40°C, ಕನಿಷ್ಠ ತಾಪಮಾನ 27-28°C. ಇದು ವಿಸ್ತಾರವಾಗಿ ನಾವು ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಮತ್ತು ವಾತಾವರಣದ ನಡವಳಿಕೆಯನ್ನ ನೋಡಿದಿವಿ. ಇನ್ನೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರೆ, ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಮಿಶ್ರ ವಾತಾವರಣ ಇರ್ತದೆ. ಈ ವಾರ ಮೊದಲಿನ 4 ದಿನಗಳು ಒಣ ವಾತಾವರಣ ಇರಬಹುದು. ಒಣ ವಾತಾವರಣ ಅಂತಂದ್ರೆ ಬಿಸಿಲು, ಮೋಡಗಳ ಕಣ್ಣಾಮುಚ್ಚಾಲೆ ಅಂತೂ ಇದ್ದೇ ಇರ್ತದೆ. ಸಾಕಷ್ಟು ಪ್ರಮಾಣದೊಳಗೆ ನಾವು ಮೋಡಗಳನ್ನ ನೋಡಬಹುದಾಗಿದೆ. ಆ ನಂತರ ರವಿವಾರ ಜೂನ್ 4 ರಿಂದ ಮಂಗಳವಾರ ಜೂನ್ 6 ರ ತನಕ ಎಲ್ಲಾ ಜಿಲ್ಲೆಗಳಲ್ಲಿ ಮಳೆಯ ವಾತಾವರಣ ಇರ್ತದ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಹಗುರದಿಂದ ಸಾಧಾರಣವಾಗಿ ಮಳೆಯ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದರೊಳಗ ಆಗುವಂತಹ ಬದಲಾವಣೆಗಳನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ, ಆಮೇಲೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಯಾರ್ಯಾರು ಇನ್ನು ನ್ಯೂಸ್ ಆನ್ ಏರ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ರಿ. ನಿಮಗೆ ಸೀಸನ್ ಒಳಗ ಬಹಳಷ್ಟು ಅದು ಉಪಯೋಗಕ್ಕೆ ಬರ್ತದೆ. ಆತ್ಮೀಯರೇ, ಈ ವಾರ ನಾವು ಕೇವಲ ವಾರದ ಮುನ್ನೋಟವನ್ನ ಮಾತ್ರ ಕೊಡ್ತಾ ಇದ್ದೀವಿ. ಮುಂದಿನ ವಾರಗಳಲ್ಲಿ ಎಂದಿನಂಗ ವಿಸ್ತಾರವಾದಂತಹ ಮೇಘ ಸಂದೇಶವನ್ನ ನಾವು ತಮ್ಮ ಮುಂದೆ ತರ್ತಾ ಇದ್ದೀವಿ. ಈ ವಾರದೊಳಗ ಜೂನ್ 5 ತಾರೀಕು ವಿಶೇಷವಾದಂತಹ ದಿನ ಸೋಮವಾರ. ಅವತ್ತಿನ ದಿವಸ ನಾವು ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಪ್ರಯತ್ನ ಪರಿಸರವನ್ನ ಉಳಿಸುವಲ್ಲಿ ಮತ್ತ ಏನು ಮಾಲಿನ್ಯ ತುಂಬಿ ತುಳುಕುವಂತಹ ಒಂದು ಸನ್ನಿವೇಶ ಅದ, ಅದನ್ನ ಕಡಿಮೆ ಮಾಡೋದಕ್ಕೆ ನಾವು ನೀವೆಲ್ಲರೂ ಕೂಡಿ ಪ್ರಯತ್ನ ಮಾಡೋಣ. ಈ ಭೂಮಿಯ ಆರೋಗ್ಯವನ್ನ ಮತ್ತೆ ಮರಳಿ ಪಡೆಯುವಲ್ಲಿ ನಮ್ಮ ಪ್ರಯತ್ನವನ್ನ ನಾವು ಮುಂದುವರೆಸೋಣ. ವೈಯಕ್ತಿಕವಾದಂತಹ ಪ್ರಯತ್ನಗಳನ್ನು ಹಿಡ್ಕೊಂಡು ಸಾಮೂಹಿಕ ಪ್ರಯತ್ನಗಳವರೆಗೆ ನಾವು ಎಲ್ಲಾ ರೀತಿಯಿಂದಲೂ ಪರಿಸರಕ್ಕೆ ಅನುವಾಗುವಂತಹ ಕಾರ್ಯಕ್ರಮಗಳನ್ನು ಹಾಕೊಂಡು ಮುಂದುವರಿಯೋಣ ಅಂತ ಹೇಳ್ತಾ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಸರಣಿ ಮೇಘ ಸಂದೇಶದ 608 ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ ಬಾರ ಪರಜಣ. ಏನ್ ನಡೆದ? ಏನಿಲ್ಲಪ್ಪ, ಮನೆ ಕೆಲಸ ಇರ್ತಾವಲ್ಲ, ಅವೇ ಕೇರವು ಕೊಚ್ಚವು ಇವೇ ಕೆಲಸಗಳು. ಶೋಭಕ, ಅಂದಂಗ ಮೊನ್ನೊಂದು ಘಟನೆ ಇತ್ತವ. ಹೌದಾ? ಒಂದು ಹಂಗೆ ಹಂಗೆ ನೋಡ್ಲಿತ್ತಿದ್ದ, ಒಂದು ಘಟನೆ ಆಯ್ತು, ಅದ್ರ ಬಗ್ಗೆ ಬಹಳ ವಿಚಾರ ಮಾಡ್ಲಿತ್ತಿದ್ದೆ. ಏನಪ್ಪ ಅಂತದ್ದು? ಅಂತ ವಿಚಾರ ಮಾಡುವಂತದ್ದು ಅಂದ್ರೆ ಇದು ಎಲ್ಲರಿಗೆ ಗುರುತಿರುವಂತದ್ದ, ಅಂದ್ರೆ ಎಲ್ಲರೂ ಅನುಭವಿಸಿರ್ತಾರ, ಆದ್ರೆ ಅದ್ರ ಬಗ್ಗೆ ಹೆಚ್ಚಿನ ನಾವು ವಿಚಾರ ಮಾಡಿರೋದಿಲ್ಲ. ಹೌದಾ? ಅಂತ ನನಗೆ ಅನಿಸ್ಲಿ. ಮತ್ತೆ ಯಾವ್ದಪ್ಪ ಅಂತದ್ದು? ಏನಾಯ್ತಂತೆ, ಮೊನ್ನ ಮನ್ಯಾಗ ಗೇಟ್ ಇರ್ತಾರ. ಹೌದು. ಏನೋ ಅಲ್ಲೇ ಕೆಲ್ಸ ಇತ್ತು, ಗೇಟ್ ಯಾಕೆ ಹಾಕೋದು ಅಂತಕೊಂಡು ಗೇಟ್ ತೆರೆದಿಟ್ಟು ಹೋದ. ವಾಪಸ್ ಬಂದ್ ಗೇಟ್ ಹಾಕಿದೆ. ಗೇಟ್ ಹಾಕಿಂಗ್ ತಿರುಗಿ ನೋಡ್ತೀನಿ, ಒಳಗ ಒಂದು ನಾಯಿ ಕೂತಿದೆ. ದೊಡ್ಡದೇ ನಾಯಿ ಇತ್ತು. ಅದು ನನಗ್ ನೋಡ್ತು, ನಾ ನಾಯಿಗೆ ನೋಡ. ಅದು ಎದ್ದು ನಿಂತದ. ಅದು ಹೊರಗ್ ಹೋಗ್ಬೇಕಂತದ, ಜಾಗ ಇಲ್ಲ, ಗೇಟ್ ಬಲ ಹೋಯ್ತು. ಗೇಟ್ ಕೆಳಗಿಂದ ನುಗ್ಬೇಕಂತದ, ಗೇಟ್ ಬಾಜುಡಿಂದ ಹೋಗ್ಬೇಕಂತದ, ಆಗಬಾರ್ದು. ಇನ್ನ ನಾ ಹೋಗಿ ಗೇಟ್ ತೆಗಿಬೇಕಂತೀನಿ, ಅದೇ ಮೈ ಮೇಲೆ ಹಾಡ್ತು ಅಂತ ನನಗೆ ಗೊತ್ತಿತ್ತು. ನಿನ್ ಗಂಜಿಗೆ ಬರ್ತದೆ ಅಂತೇಳಿ. ಹೌದಿಲ್ಲ, ಸಹಜ ಅಲ್ವಾ? ಕರೆ ಅದ ಬಿಡು. ಹಾಗೆ ನಮ್ ಸಾಕಿದ ನಾಯಿಗಳಿದ್ರು ನಮ್ಗೆ ಅಂಜಿಗೆ ಬರಂಗಿಲ್ಲ. ಬೇರೆ ನಾಯಿ ಅಂದ್ಕೊಳ್ಳ ಸ್ವಲ್ಪ ಅಂಜಿಗೆ ಬಂದಿದೆ. ಅಂಜಿಗೆ ಬರೋದು? ಹೌದಿಲ್ಲ. ನಾ ಏನ್ ಮಾಡ್, ನಾನು ಹಂಗೆ ಸುಮ್ ನಿಂತೆ. ಅದಕ್ಕೆ ನೋಡ್ಕೋದು, ಅದು ನನ್ಗೆ ನೋಡ್ಕೊಂಡು, ಅದು ನನಗೆ ನೋಡ್ಕೊಂಡು ನಿಂದಿರ್ಲಿಲ್ಲ, ಪ್ರಯತ್ನ ಮಾಡ್ಲಿತ್ತು. ಈ ಸಂದೇಹ ಹೋಗ್ಲಿ, ಆ ಸಂದೇಹ ಹೋಗ್ಲಿ ಅಂತೇಳಿ ಹಿಂಗ್ ಗೇಟಿಗೆ ಎರಡು ಸಂದ್ ಇರ್ತಾವಲ್ಲ, ಎರಡು ಸಲ ಇರ್ತಾವ, ಅದು ನಡುವಿಗೆ ಹೋಗಂತೇಳಿ ಮೂತಿ ಹಾಕ್ತು. ಮುಂದಿನ ಎರಡು ಕಾಲ ಹೋದು, ಸಿಕ್ಕಿಬಿತ್ತು. ಒದ್ದಾಡ್ಲಿತ್ತು, ಒದರ್ಲಿತ್ತು, ಹಿಂದ್ ಬರ್ಲಿಕ್ಕೂ ಬರಲಾಗ್ಯದ, ಮುಂದ್ ಹೋಗ್ಲಿಕ್ಕೂ ಆಗಲ್ಲ. ಈ ಒದರಾಡದ ಕೇಳಿ ಎರಡು ನಾಯಿ ಬಂದು ಅಲ್ಲೆಲ್ಲಿ ಹೊರಗಿದ್ದು ಗೇಟ್ ಹೊರಗೆ ನೋಡಿಲ್ಲ, ನಾನು ಬಂದ ಆಜು ಬಾಜು ನಿಂತು ಕುಯಿ ಕುಯಿ ಕುಯಿ ಕುಯಿ ಅಂತೇಳಿ ಅದ್ರ ಜೊತೆಗೆ ಮಾತಾಡಿದ ಮಾಡಿತ್ತು. ನಾನು ನೋಡಿದೆ. ಆಮೇಲೆ ಏನಾಯ್ತಂತಂದ್ರೆ

ಈ ಸಲದ ವಿಷಯ ಕಲಬುರಗಿ ಅಭಿವೃದ್ಧಿಗೆ ಹೊಸ ಸ್ಪರ್ಶ. ಈ ವಾರದ ಅತಿಥಿ ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ನೂತನ ಶಾಸಕರಾದ ಅಲ್ಲಮ ಪ್ರಭು ಪಾಟೀಲ್. ಜೊತೆ ಜೊತೆಯಲ್ಲಿ ಸಾಗಲಿ ವಿಶ್ವ ಪಥವಾ ಸೇರಲಿ. ಪ್ರಾದೇಶಿಕ ಕೇಂದ್ರವಾದ ಕಲಬುರಗಿಯ ಅಭಿವೃದ್ಧಿಗೆ ಹೊಸ ಸ್ವರೂಪ ಕೊಡುವ ಕುರಿತಾಗಿ ಸಾರ್ವಜನಿಕರು ನೂತನ ಶಾಸಕರೊಂದಿಗೆ ಸಂವಾದ ನಡೆಸಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ತಪ್ಪದೇ ಕೇಳಿ, ಜೊತೆ ಜೊತೆಯಲ್ಲಿ ನೇರ ಫೋನಿನ ಸಂವಾದ ನಾಳೆ ಬೆಳಿಗ್ಗೆ 10:30 to 11:30. ಜೊತೆ ಜೊತೆಯಲ್ಲಿ ಬಾನುಲಿಯ ಜೊತೆಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ನೇತೃತ್ವದ ಯುನೈಟೆಡ್ ಹಾಸ್ಪಿಟಲ್, ಕೋರ್ಟ್ ರೋಡ್, ಕಲಬುರಗಿ. ಮಾತೆ ಕಥೆ ಸಾಧಕರ ಮನದಾಳದ ಮಾತು, ಜೀವನ ಸಂಪುಟದ ಯಾನ, ದೇಹ ಸೀವಾದಿಯೇ ಖುಲಾಸಮಾ, ಆ ಗಯೇ ಹಮ್ ಕಹಾ ಮೇರೇ ಸಾಜು. ಸಾಧಕರ ಬದುಕಿನ ಹೆಜ್ಜೆಗಳ ಮಾತಿನ ಮಂಟಪ ಪ್ರತಿ ಮಂಗಳವಾರ ರಾತ್ರಿ 9:15. ಕೇಳುಗರೊಂದಿಗೆ ಮಾತೆ ಕಥೆ ಧ್ವನಿಯಾನ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು. ಬದುಕಿನ ಆದರ್ಶಗಳ ಅನಾವರಣ ಮಾತಿನ ತೋರಣ ಇಂದು ರಾತ್ರಿ 9:15. ಈ ವಾರದ ಅತಿಥಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಹಿರಿಯ ಪತ್ರಕರ್ತರಾದ ಟಿವಿ ಶಿವಾನಂದನ್. ನನ್ನ ಪ್ರೊಫೆಷನಲ್ ಕೆರಿಯರ್ ಸ್ಟಾರ್ಟ್ ಆಗಿದ್ದೆ ಒಂದು ನ್ಯೂಸ್ ಪೇಪರ್ ಬಾಯ್. ಐ ಸ್ಟಾರ್ಟೆಡ್ ಆಸ್ ಎ ನ್ಯೂಸ್ ಪೇಪರ್ ಬಾಯ್. 7 ವಯಸ್ಸಿರುವಾಗಲೇ ನಮ್ಮ ತಂದೆ ತೀರ್ಕೊಂಡ್ರು. ನಮ್ಮ ತಾಯಿ ಮನೆ ಮನೆಗೆ ಮನೆ ಕೆಲಸ ಡೊಮೆಸ್ಟಿಕ್ ವರ್ಕರ್ ಆಗಿ ಕೆಲಸ ಮಾಡಿ ನಮ್ಮನ್ನೆಲ್ಲ ಬೆಳೆಸಿದ್ರು. ಬಹಳ ಕಷ್ಟದಲ್ಲಿದ್ದೀವಿ. ಒಪ್ಪತ್ತು ಊಟಕ್ಕೆ ಕಷ್ಟಪಟ್ಟಿವಿ. ಮಂತ್ ಎಂಡ್ನಲ್ಲಿ ಎಷ್ಟೋ ದಿನಗಳು ಬರೀ ಹೊಟ್ಟೆನಲ್ಲಿ ಮಲಗೋ ಪರಿಸ್ಥಿತಿನಲ್ಲಿ ಬೆಳೆದಿನ. ಕಡು ಬಡತನ ತಪ್ಪದೇ ಕೇಳಿ ಇಂದು ರಾತ್ರಿ 9:15. ಮಾತೆ ಕಥೆ ಮಾತಿನ ಮಂಟಪದಲ್ಲಿ ಜೊತೆಯಾಗಿ ಮಾತೆ ಕಥೆ ಇಂದು ರಾತ್ರಿ 9:15 ಕೇಳಿ ದರ್ಪಣ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ತಿಳಿಸಿ. ಕೃಷಿ ರಂಗದಲ್ಲಿ ಈಗ ಸೋನವ ಭೋಜಪ್ಪ ಗೋಳ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳು. ಪಾರ್ವತಿ ಅಣಪೂರಿ ಅಮ್ಮ ಚಂಡಿ ಚಾಮುಂಡಿ ಚೋಡೇಶ್ವರಿ ನೀವಾ ಪಾಲನ ದೃಷ್ಟರ್ ಮರದಿನಿ ಸೃಷ್ಟಿ ಉದಪತಿ ಆದಿಶಕ್ತಿ ಜಾ ಕಾಡಕ್ಕೆ ನೀನ ಮೋಡ ನಿಂದೆ ನಡೆದ ಬಿಡೋದಿಲ್ಲ ನಿಮ್ಮಣ್ಣ ಕ್ಯಾಟ ಬ್ಯಾಡಿ ಕಾಡಕ್ಕೆ ನೀನ ಮೋಡ ನಿಂದೆ ನಡೆದ ಬಿಡೋದಿಲ್ಲ ನಿಮ್ಮಣ್ಣ